251-50089, ಮೈಸೂರಿನ STD ಕೋಡ್ 0821. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಜಿ ಶಾಂತಕುಮಾರ್. ದಿವ್ಯಾ ಅವರಿಗೆ ನಮಸ್ಕಾರ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೇಡಮ್ ಹೇಳಿ, ಈಗ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಯಲ್ಲಿ ರೈತರಿಗೆ ಇರುವಂಥ ಅವಕಾಶಗಳು, ಈ ವಿಷಯದ ಬಗ್ಗೆ ನಾವು ಈಗ ಮಾತಾಡ್ತಾ ಇದ್ದೀವಿ. ಈ ಕುರಿತು ನಾವು ರೈತರಿಂದ ಅವರ ಅನುಮಾನಗಳು, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಫೋನ್ ಕರೆಗಳನ್ನ ನಿರೀಕ್ಷೆಯಲ್ಲಿದ್ದೀವಿ. ನಾವೀಗ ಮಾತಾಡ್ತಾ ಇದೀವಲ್ವ, ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇದರ ಯೋಜನೆಯ ಉದ್ದೇಶಗಳೇನು? ಸರ್, ಎಲ್ಲರಿಗೂ ತಿಳಿದಿರೋ ಹಾಗೆ ದ್ವಿದಳ ಧಾನ್ಯಗಳು ನಮ್ಮ ಒಂದು ಕೃಷಿಯಲ್ಲಿ ಭೂಮಿಯ ಫಲವತ್ತತೆಯನ್ನು ಕಾಪಾಡೋದಕ್ಕೆ ಮುಖ್ಯ ಪಾತ್ರ ವಹಿಸುತ್ತೆ. ಬರೀ ಏಕಬೆಳೆ ಪದ್ಧತಿನ, ಏಕದಳ ಧಾನ್ಯನೇ ನಾವು ಬೆಳೀತಾ ಹೋದಾಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಮನುಷ್ಯನಲ್ಲೂ ಸಹ, ನಾವು ಬರೀ ಏಕದಳ ಧಾನ್ಯನೇ ನಾವು ತಿಂತಾ ಹೋದಾಗ ಅಕ್ಕಿ ಗೋಧಿ ಆ ಥರದ್ದು ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಜಾಸ್ತಿ ಮೈಗೆ ಸೇರ್ತಾ ನಮಗೆ ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಗೆ ಏನಿದ್ರೂ ಪ್ರೋಟೀನ್ನ ಆಗ್ರ ಅಂದರೆ ಒಂದು ದ್ವಿದಳ ಧಾನ್ಯಗಳು ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಒಂದು ಮಣ್ಣಿನ ಆರೋಗ್ಯ ಕಾಪಾಡೋದಕ್ಕೆ, ಅದ್ರ ನಂತರದಲ್ಲಿ ಮನುಷ್ಯನ ಆರೋಗ್ಯನ ಕಾಪಾಡೋದಕ್ಕೆ ಎರಡೂ ನಿಟ್ಟಿನಲ್ಲಿ ಈ ದ್ವಿದಳ ಧಾನ್ಯಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಒಂದು ಕೃಷಿಯಲ್ಲಿ ಆದರೆ ನಾವು ರೊಟೇಷನ್ ವೈಸ್ ನಾವು ಬೆಳೆಯನ್ನು ಪರಿವರ್ತನೆ ಮಾಡೋದ್ರಿಂದ, ಏಕದಳ ಆಮೇಲೆ ದ್ವಿದಳ ಧಾನ್ಯ ಈ ರೀತಿ ಮಾಡೋದ್ರಿಂದ ಮಣ್ಣಿನ ಆರೋಗ್ಯನ ಕಾಪಾಡ್ಕೋಬೋದು. ಜೊತೆಗೆ ಊಟದಲ್ಲೂ ಸಹ ನಾವು ಸಮ ಪ್ರಮಾಣದಲ್ಲಿ ಒಂದು ಏಕದಳ ದ್ವಿದಳ ಧಾನ್ಯಗಳನ್ನು ನಾವು ತಿಂತಾ ಹೋದಾಗ ನಮಗೆ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಸಿಕ್ಕಿ ಮನುಷ್ಯನ ಆರೋಗ್ಯನೂ ಸಹ ಉತ್ತಮ ಸ್ಥಿತಿಯಲ್ಲಿ. ಮೇಡಮ್, ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ, ಇನ್ನೊಂದಿಷ್ಟು ಮಾತಾಡೋಣ. ಈಗ ಫೋನ್ ಕರೆ ಇದೆ, ತಗೊಳ್ಳೋಣ. ಕರೆ ತುಂಡಾಗಿದೆ, ಹೇಳಿ ಮೇಡಮ್, ಏನು ಹೇಳ್ತಾ ಇದ್ರಿ? ನಾವು ದ್ವಿದಳ ಧಾನ್ಯನ ಆ್ಯಕ್ಚುಲಿ ನಾವು 4-5 ವರ್ಷದ ಹಿಂದೆ ನೋಡಿದಾಗ ತೊಗರಿ ಬೆಳೆ ತುಂಬ ತಾರ್ಕಕ್ಕೆ ಏರಿತ್ತು. ಏನೇನು ತೊಗರಿ ಸಿಗ್ದಲೇ ಇರೋ ಪ್ರಮಾಣದಲ್ಲಿ ಆಗೋಗ್ಬಿಟ್ಟಿತ್ತು. ಆ ಒಂದು ಹಂತದಲ್ಲಿ ಯಾಕೆ ಈ ಥರ ಏರುಪೇರು ಆಗ್ತಾ ಇದೆ? ದ್ವಿದಳ ಧಾನ್ಯ ಆ್ಯಕ್ಚುಲಿ ರೈತರುಗಳು ಸುಮ್ಮನೆ ಒಂದು ದ್ವಿದಳ ಧಾನ್ಯನ ಚೆಲ್ಲೋರು, ಒಂದು ಭತ್ತ ಅಥವಾ ರಾಗಿ ಆದಮೇಲೆ ಅದು ಬಂದರೆ ಬರ್ಬೋದು, ಇಲ್ಲ ಅಂದರೆ ಮಣ್ಣಿಗೆ ಸೇರಿಸಿ ಮಣ್ಣಿನ ಆರೋಗ್ಯಕ್ಕೆ ಒಂದು ಬೆಳೀತಾ ಇರ್ತಾ ಇದ್ರು. ಅದೇನು ಅವರಿಗೆ ಮುಖ್ಯ ಆದಾಯ ಆಗಿರಲಿಲ್ಲ. ಆದರೆ ಈ 4-5 ವರ್ಷದ ಹಿಂದೆ ಆದಾಯ ಹೆಚ್ಚಾದಾಗ, ಒಂದು ರೇಟ್ ಜಾಸ್ತಿ ಆದಾಗ ಜನರು ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಓ, ಇದರಲ್ಲೂ ಒಳ್ಳೆ ಆದಾಯ ಇದೆ, ಇದನ್ನು ಚೆನ್ನಾಗಿ ನಾವು ಬೆಳಿಬೇಕು. ಒಂದು ಕರೆ ಇದೆ ಮೇಡಮ್, ತಗೊಳ್ಳೋಣ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಶಾಂತಕುಮಾರ್ ಸರ್ ಮತ್ತೆ ದಿವ್ಯಾ ಮೇಡಮ್, ನಮಸ್ಕಾರ. ವೆಂಕಟೇಶ್ ಅಂತ, ಲಕ್ಷ್ಮೀಪುರ ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ವೆಂಕಟೇಶ್ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ ಮೇಡಮ್ ಅವ್ರ ಹತ್ರ, ಏನ್ ಮಾತಾಡ್ಬೇಕು? ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಇವಾಗ ಉದ್ದು ಮತ್ತೆ ಅಲಸಂದೆ ಬಿತ್ತನೆ ಮಾಡ್ಬೇಕಾದ್ರೆ ಬೀಜೋಪಚಾರ ಮಾಡ್ಬೇಕು ಅಂದ್ರೆ ಒಂದ್ ಎಕರೆ ಪ್ರದೇಶಕ್ಕೆ ಎಷ್ಟು ಮಾಡ್ಕೋಬೇಕು ಅಂತ ಒಂದ್ ಪ್ರಶ್ನೆ. ಮತ್ತೆ ಇದು ಸಣ್ಣ ಮತ್ತು ಇದು ಚಂದನ, ಈಗ ನಾವು ಈ ಮುಂಗಾರು ಶುರು ಆಯ್ತೈತೆ, ಇವಾಗ ಮಲ್ಚಿಂಗ್ ಮಾಡಕ್ಕೆ ಇದ್ ಮಾಡ್ತಾ ಇದೀವಿ ಮೇಡಮ್. ಸ್ವಲ್ಪ ಸಪ್ಲೈ ಎಲ್ಲೆಲ್ಲಿ ದೊರೆಯುತ್ತದೆ ಅಂತ ನೀವು ಸ್ವಲ್ಪ ಮಾಹಿತಿ ಕೊಡ್ಬೇಕಂತ ಎರಡು ಪ್ರಶ್ನೆ ಮೇಡಮ್. ಓಕೆ, ಮೊದಲನೇ ಪ್ರಶ್ನೆ ಬಂದು ನಿಮ್ಗೆ ಬೀಜೋಪಚಾರ ಹೇಗೆ ಮಾಡ್ಬೇಕು ಅನ್ನೋದು ಒಂದು ಮೊದಲನೇ ಪ್ರಶ್ನೆ. ಹೌದು ಹೌದು, ಈಗ ಯಾವ್ದೇ ತರದ ಒಂದು ದ್ವಿದಳ ಧಾನ್ಯ ನೀವು ತಗೊಳ್ಳೋದಾದ್ರೆ ಬಯೋಫರ್ಟಿಲೈಸರ್ಸ್ ನ ಉಪಯೋಗಿಸೋದು ತುಂಬಾ ಉತ್ತಮ. ಅದಕ್ಕೆ ನೀವು 200 ಗ್ರಾಮ್ ಅಷ್ಟು ನೀವು ರೈಸೋಬಿಯಂ ಅಂತ ಹೇಳಿ ಜೀವಾಣು ಸಿಗುತ್ತೆ ಬಯೋಫರ್ಟಿಲೈಸರ್, ಕೃಷಿ ಇಲಾಖೆ ಎಲ್ಲಾದ್ರೂ ಸಿಗುತ್ತೆ ಅಥವಾ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಾದ್ರೂ ಸಿಗುತ್ತೆ. 200 ಗ್ರಾಮು ಒಂದು ಎಕರೆ ಬಿತ್ತನೆ ಬೀಜಕ್ಕೆ ಬೇಕಾಗಿರೋಂಥ ಒಂದು ಬಯೋಫರ್ಟಿಲೈಸರ್ನ ನೀವು ತಗೊಂಡು ಅದಕ್ಕೆ ಒಂಚೂರು ಬೆಲ್ಲದ ಪಾಕನ್ನು ಚುಮಕಿಸ್ಬೇಕು. ಹಿಂದಿನ ದಿನನೇ ಮಾಡ್ಕೊಳ್ಳೋದು ಉತ್ತಮ. ಬೆಲ್ಲದ ಪಾಕನ ಅಂಟ್ಕೊಳ್ಳೋದಕ್ಕೋಸ್ಕರ ನಾವು ಚುಮಕಿಸ್ಕೋಬೇಕಾಗತ್ತೆ. ಆ ಬೆಲ್ಲದ ಪಾಕ ಆರದ ಮೇಲೆ ಅದನ್ನ ಒಂದು 200 ಗ್ರಾಮು ಇವ ಬಯೋಫರ್ಟಿಲೈಸರಿಂದ ನಾವು ಕಲಿಸ್ಬಿಟ್ಟು ಅದನ್ನು ಆರಾಕಿ ನೆಕ್ಸ್ಟ್ ದಿನ ನಾವು ಬಿತ್ತನೆಗೆ ಉಪಯೋಗಿಸ್ಕೊಳ್ಬೋದು. 2-3 ನೀವು ಜೀವಾಣುನ ಉಪಯೋಗಿಸ್ತೀನಿ ಅಂತಾದರೆ ಒಂದಾದಮೇಲೆ ಒಂದಂತೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಒಂದು ಬೀಜೋಪಚಾರ ಮಾಡೋದು ತುಂಬ ಉತ್ತಮ. PSP ಇರ್ಬೋದು, ಟ್ರೈಕೋಡರ್ಮ ಇರ್ಬೋದು, ಆಮೇಲೆ ರೈಸೋಬಿಯಮ್, ಈ ಮೂರಿಂದನೂ ನೀವು ಬೀಜೋಪಚಾರ ಮಾಡೋದ್ರಿಂದ, ನಿಮ್ಮ ಟ್ರೈಕೋಡರ್ಮ ಯೂಸ್ ಮಾಡೋದ್ರಿಂದ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಬರುವಂಥ ರೋಗಗಳು ಅವೆಲ್ಲ ಕಡಿಮೆ ಆಗುತ್ತೆ. ಬಿತ್ತನೆ ಬೀಜದಿಂದ ಬರುವಂಥದ್ದು, ಮಣ್ಣಿಂದ ಬರುವಂಥದ್ದು ರೋಗಗಳೆಲ್ಲ ಕಡಿಮೆ ಆಗುತ್ತೆ. PSP ನೀವು ಉಪಯೋಗಿಸೋದ್ರಿಂದ ಒಂದು ಫಾಸ್ಫರಸ್ನ ಏನು ಒಂದು ರಂಜಕನ ಕರಗಿಸುವ ಜೀವಾಣು ಭೂಮಿನಲ್ಲಿ ರಂಜಕ ಇದ್ರೂ ಗಿಡ ತಗೊಳ್ಳೋದಲ್ಲೇ ಇರುವಂಥ ಹಂತದಲ್ಲಿರುತ್ತೆ, ಅದನ್ನು ತಗೊಳ್ಳೋ ಹಾಗೆ ಅದು ಸಾಲಿಬಲೈಸ್ ಮಾಡಿ ಗಿಡಕ್ಕೆ ಕೊಡುತ್ತೆ. ಇದಿಷ್ಟು ಮಾಡ್ಬೋದು ಬೀಜೋಪಚಾರದ ಬಗ್ಗೆ. ನೀವು ಕೆಮಿಕಲ್ ಮಾಡೋದಾದರೆ ಕಾರ್ಬನ್ ಡೈಸಿಮನ್ನು ಉಪಯೋಗಿಸ್ಬೇಕಾಗತ್ತೆ, ಒಂದು 2 ಗ್ರಾಮ್ 1 ಕೆಜಿ ಬೀಜಕ್ಕೆ. ಜೊತೆಗೆ ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ, 1 ಗ್ರಾಮ್ ಅಥವಾ 1 ml. ಅದು ರೋಗ ಕೀಟ ಬರುತ್ತಲ್ಲ ಸ್ಟಾರ್ಟಿಂಗ್ ಹಂತದಲ್ಲಿ ಎಲೆ ಚುಕ್ಕಿ ಆ ಥರದ್ದೆಲ್ಲ ಬರೋದ್ರಿಂದ ಒಂಚೂರು ಕಂಟ್ರೋಲ್ ಮಾಡ್ಬೋದು. ಈ ಕಾರ್ಬನ್ ಡೈಸಿಮ್ ಅನ್ನೋದು ರೋಗನ ಬರೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈ ಹಂತದ ಈ ಥರ ನಾವು ಒಂದು ಕೆಮಿಕಲಿಂದ ಅಥವಾ ಒಂದು ಬಯೋಫರ್ಟಿಲೈಸರಿಂದ ನಾವು ಬೀಜೋಪಚಾರ. ನಮ್ಮಲ್ಲಿ ಸಿಗ್ತಾ ಇಲ್ಲ, ಈಗ ಕೃಷಿ ಇಲಾಖೆಯಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲೆಕ್ಷನ್ ಆದ್ಮೇಲೆ ಕೊಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಹ APMC ಇಂದ ತಗೊಂಡ್ ಬಂದಿದೀವಿ, 80 ರೂಪಾಯಿ ಕೆಜಿ ಹಂಗೆ ಅಲ್ಲಿ ಖರೀದಿ ಮಾಡ್ಬೋದು. ನೀವು ಸಬ್ಸಿಡಿ ದರದಲ್ಲಿ ಬೇಕು ಅಂತಂದ್ರೆ ನೀವು ಕೃಷಿ ಇಲಾಖೆಗೆ ವೇಟ್ ಮಾಡ್ಬೇಕಾಗತ್ತೆ. ಖಂಡಿತ ನಿಮ್ಗೆ ಅನುಕೂಲ ಆಗೋದಾದ್ರೆ ನಾವು ಮಾಡೇ ಮಾಡ್ತೀವಿ, ಮಾಡ್ತಾನೆ ಇರ್ತೀವಲ್ವಾ. ಫಾರೆಸ್ಟ್ ಇಲಾಖೆಯವರು ಮತ್ತೆ ಎಲ್ಲಾ ಇಲಾಖೆಯವರು ಕರೆಸಿ ಸರ್, ದಯಮಾಡಿ. ಖಂಡಿತ ಖಂಡಿತ ವೆಂಕಟೇಶ್ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತಲ್ವಾ? ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಚಂದ್ರು ಸರ್. ಚಂದ್ರು ಅವರು ಹೇಳಿ. ಚಂದ್ರು ಅವರೇ, ನಿಮ್ಮ ಅನುಮಾನಗಳು ಏನಿದೆಯೋ ಕೇಳ್ಕೊಳ್ಳಿ ಸರ್. ಇವಾಗ ಯಾವ ಸಮಯ ಗಂಟ ಬಿತ್ತನೆ ಯೋಗ್ಯ? ಯಾವುದು? ತೊಗರಿ. ತೊಗರಿ ಮೇಡಮ್, ತೊಗರಿನ ನೀವು ಯೂಶಲಿ ಮೇ ಜುಲೈ ಮೇನಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. 5 ಥರದ ತಳಿಗಳಿದ್ದಾವೆ, ಒಂದು BRG 1, 2, 3, 4, 5 ಅಂತ ಬೆಂಗಳೂರು ಯೂನಿವರ್ಸಿಟಿಯಿಂದ. BRG 1 ಆದರೆ ನೀವು ಮೇನಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು, ಯಾಕೆಂದರೆ 180 ರಿಂದ 190 ದಿನದವರೆಗೂ ಅದರದ್ದು ಡ್ಯೂರೇಷನ್ ಇರುತ್ತೆ, ಅಂದರೆ ಲಾಂಗ್ ಡ್ಯೂರೇಷನ್, ದೀರ್ಘಾವಧಿ ತಳಿ. ಅದು ಬೇಳೆ ಮತ್ತು ಹಸಿರು ತರಕಾರಿ ಎರಡಕ್ಕೂ ಸೂಕ್ತ ಆಗಿರುತ್ತೆ. BRG 2 ಆದರೆ 150 ರಿಂದ 170 ದಿನ, ಅದೊಂದು ಸ್ವಲ್ಪ ಲೇಟಾಗಿ ನೀವು ಬಿತ್ತನೆ ಮಾಡ್ಬೋದು, ಅದು ಬರೀ ಬೇಳೆಗೆ ಸೂಕ್ತ ಆಗಿರುತ್ತೆ. ಆಮೇಲೆ BRG 4 ಅಂತ ಹೇಳಿಬಿಟ್ಟು ಅದು 140 ರಿಂದ 145, ಒಂದು ಸ್ವಲ್ಪ ಮೇ ಎಂಡಿಗೆ ಅಥವಾ June 1st week ಮಾಡಿದ್ರೂ ನಡೆಯುತ್ತೆ. ಅದು ಬೇಳೆ ಮತ್ತು ತಡವಾದ ಬಿತ್ತನೆಗೆ, ನಿಮ್ಗೆ ಲೇಟಾಗಿ ಮಳೆ ಬಂತು ಅಂದರೆ ಅದಕ್ಕೆ ಸೂಕ್ತ ಆಗಿರುತ್ತೆ. BRG 3 ಅಂತ ಹೇಳಿ 160 ರಿಂದ 170 ದಿನ, ಇದಕ್ಕೆ ಸೊರಗು ರೋಗ ಮತ್ತು ಬಂಜೆ ರೋಗ ನಿರೋಧಕ ತಳಿಯಾಗಿದೆ. ಇದನ್ನು ಸಹ ನೀವು ಒಂದು ಮೇ ಎಂಡ್ ಅಥವಾ ಜೂನಲ್ಲಿ ನೀವು ಬಿತ್ತನೆ ಮಾಡ್ಬೋದು. BRG 5 ಅಂತ ಹೇಳಿ 170 ರಿಂದ 180 ದಿನ ಡ್ಯೂರೇಷನ್, ಅದು ಸೊರಗು ರೋಗಕ್ಕೆ ಅದು ನಿರೋಧಕತೆ ಹೊಂದಿದೆ. ನೀವು ತಡವಾಗಿ ಬಿತ್ತನೆ ಮಾಡ್ತೀನಿ ಅಂತಂದರೆ BRG 4 ಬಿತ್ತನೆ ಮಾಡ್ಬೋದು. ಬೆಂಗಳೂರಲ್ಲಿ ಒಂದು NSP ಅಂತ ಹೇಳಿದೆ, ಅಥವಾ ಮಂಡ್ಯದಲ್ಲಿ VC ಫಾರಂ ಅಲ್ಲಿ, ಇಲ್ಲಿ ಈ ಒಂದು ಬಿತ್ತನೆನ ನೀವು ಖರೀದಿ ಮಾಡಿ ಬಿತ್ತನೆ ಮಾಡ್ಬೋದು. ಚಂದ್ರು ಅವರೇ, ಸ್ಪಷ್ಟವಾಗಿ ನಿಮ್ಮ ಮಾತು ಕೇಳ್ತಾ ಇಲ್ಲ. ಸರ್, ಇದು ನೀವು BRG ತೊಗರಿನಲ್ಲಿ ನೀವು ಬಿತ್ತನೆ ಮಾಡೋದಾದರೆ, ನೀವು ಏಕಬೆಳೆ ಪದ್ಧತಿ ಮಾಡೋದಾದರೆ ನಿಮಗೆ ಬೇರೆ ಬೇರೆ ಒಂದು ಸಾಲಿನ ಅಂತರ ಇರುತ್ತೆ. ಅದೇ ನೀವು ಇದರಲ್ಲಿ ಬೇರೆ ಬೇರೆ ಕ್ರಾಪ್ ಜೊತೆ ಮಿಶ್ರ ಬೆಳೆ ಮಾಡೋದು ಉತ್ತಮ, ಯಾಕೆಂತಂದರೆ ಇದು ಲಾಂಗ್ ಡ್ಯೂರೇಷನ್ ಆಗಿರೋದ್ರಿಂದ ನೀವು ಅದನ್ನು ಒಂದು 6 ಸಾಲು ರಾಗಿ ಅಥವಾ ಆ ಥರದ್ದು ಹಾಕ್ಬಿಟ್ಟು 1 ಸಾಲು ನೀವು ತೊಗರಿ ಹಾಕೋದು ತುಂಬ ಉತ್ತಮ ಆಗಿರುತ್ತೆ. ಅದು ನೀವು ಅದ್ರ ಪ್ರಮಾಣದಲ್ಲಿ ನೀವೊಂದು 4 ರಿಂದ 5 ಅಡಿ ಆ ಥರ ಸಾಲ್ ಬಿತ್ತನೆ ಮಾಡ್ಕೊಳ್ಳೋದು ಉತ್ತಮ ಆಗಿರುತ್ತೆ. ಚಂದ್ರು ಅವರೇ, ಓಕೆ, ಥ್ಯಾಂಕ್ ಯು ಚಂದ್ರು ಅವರೇ, ನೀವು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ, ಇನ್ನೊಂದು ಕರೆ ಇದೆ. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಕುಮಾರ್ ಅಂತ ಹೇಳಿ. ಕುಮಾರ್ ಅವರು, ಕೇಳಿ ಕುಮಾರ್ ಅವರೇ. ಸರ್, ಇದು ಭತ್ತ ಹಾಕಿದ್ದೀನಿ ಕಾವೇರಿ ಪೇಜ್ ಅಂತ ಒಂದು 6 ಎಕರೆ, ಒಂದು 20% ಈಚೆಗೆ ಕಡಿಲಿರೋ ಸರ್, ಏನು ಕಾರಣ? ಯಾವುದು, ಭತ್ತನಾ, ಪ್ರೈವೇಟಾ? ಹೌದು ಸರ್, ಭತ್ತ ಮೇಡಮ್ ಅವರೇ, ಇದು ಸಣ್ಣ ಭತ್ತ ಕಾವೇರಿ ಪೇಜ್ ಅಂತೇಳಿ, ಇದು 3ನೇ ಫಸಲು, ಯಾಕೆ ಒಂದು 20% ಈಚೆಗೆ ಕಡಿಲಿಲ್ಲ? ನೀವು ಅದನ್ನ ಫಸ್ಟ್ ಖರೀದಿ ಮಾಡಕ್ ಮುಂಚೆ ನೋಡ್ಬೇಕಾಗತ್ತೆ, ಯಾಕೆಂತಂದ್ರೆ ಅದು ಕೆಲವೊಂದು ತಳಿಗಳು ಬೇಸಿಗೆಗೆ ಯೋಗ್ಯ ಇರಲ್ಲ, ಆಯ್ತಾ? ಅವೆಲ್ಲ ಮುಂಗಾರಿಗೆ ಇರ್ತವೆ. ಅದನ್ನ ನೀವು ಪ್ರೈವೇಟ್ ಆದ್ರೆ 45 ಗಂಟೆ ಬೆಳೀತಾ ಇದೆ ಮೇಡಮ್ ಅವರೇ, 3ನೇ ಫಸಲು ಚೆನ್ನಾಗಿ ಬರ್ತಾಯಿತ್ತು. ನಿಮ್ಮ ಹತ್ರ ಇರೋ ಬಿತ್ತನೆ ಉಪಯೋಗಿಸಿದ್ರ? ಇಲ್ಲ ಮೇಡಮ್ ಅವರೇ, ತತ್ತಿನ ಮಾಮೂಲಿ 850 ರೂಪಾಯಿ 900 ರೂಪಾಯಿ ಬ್ಯಾಗು 1 ಕೆಜಿದು. ಇದೇ ತಳಿನ ಮುಂಚೆನೂ ಬೆಳೀತಾ ಇದ್ರ? ಈಗಾಗಲೇ ಮೂರನೇ ಫಸಲು ಮೇಡಮ್ ಅವರೇ ಇದು. ಈ ಸಲ ಯಾಕ ವೆದರ್ ಪ್ರಾಬ್ಲಮ್ ಏನೋ ಗೊತ್ತಾಗಲಿಲ್ಲ ಅಂತಲ್ಲ, ಅವತ್ತು ನಮ್ಮ ಇದಕ್ಕೆ ಸುತ್ತೂರು ಇವರಿಗೆ ರಾಜನಾರ ಮಾಡೋದ್ ಮಾಡದೆ ಸಿಕ್ತೇವ. ಪ್ರೈವೇಟ್ ಅಲ್ಲಿ ಸರ್ ನಾವು ಹೇಳಲಿಕ್ಕೆ ಬರಲ್ಲ, ಯಾಕೆಂದ್ರೆ ತುಂಬಾ ಸಲ ನೋಡಿದೀವಿ, ಒಂದೆರಡು ಸೀಸನ್ನು ಅಥವಾ ಎರಡು ವರ್ಷ ಒಳ್ಳೆ ಸೀಡ್ಸ್ ಕೊಡ್ತಾರೆ, ಒಂದು ಮೂರ್ ನಾಲ್ಕನೇ ವರ್ಷದೊತ್ತಿಗೆ ಅದು ಕ್ವಾಲಿಟಿ ಡೌನ್ ಆಗೋಗ್ಬಿಟ್ಟಿರುತ್ತೆ, ಏನೇನೋ ವ್ಯತ್ಯಾಸಗಳು ಬರ್ತವೆ. ಈ ಸಲ ಹಾಕಿದ್ರೆ ಯಾವ ಭತ್ತ ಹಾಕಿದ್ರೆ ಒಳ್ಳೇದು? ಯಾವ್ದು ಮುಂಗಾರಿಗ? ಸಣ್ಣ ಭತ್ತ. ನೀವು ಜೂನಿಗೆ ಹಾಕೋದಾದ್ರೆ ಲಾಂಗ್ ಡ್ಯೂರೇಷನ್ ವೆರೈಟೀಸ್ ಎಲ್ಲ ಹಾಕಿ. ನಮಗೆ ದೀರ್ಘಾವಧಿ ಮೇಡಮ್ ಅವರೇ, ಅಲ್ಪಾವಧಿಯಲ್ಲಿ ದೀರ್ಘಾವಧಿ ಆಗೋದಾದ್ರೆ ನೀವು ಜಯ ಅದಕ್ಕೆಲ್ಲ ಹೋಗ್ಬೋದು. ಮೀಡಿಯಂ ಡ್ಯೂರೇಷನ್ ಆದ್ರೆ IR 64 ಈ ಸೀಸನ್ಗೆ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಸಣ್ಣ ಭತ್ತಲ್ಲಿ ಮೇಡಮ್, ಸಣ್ಣ ಭತ್ತ ಆದ್ರೆ ನಿಮ್ಗೆ ಇದು ಹೋಗ್ಬೋದು, ಯಾವುದು ಸೋನಂ ಇದೆ. ಕುಮಾರ್ ಅವ್ರೆ, ಇದ್ರ ಸಂಬಂಧವಾಗಿ ಸ್ಥಳೀಯವಾಗಿರುವಂತ ಕೃಷಿ ವಿಜ್ಞಾನಿಗಳನ್ನ ಭೇಟಿ ಮಾಡೋದು ಉತ್ತಮ ಅಂತ ಕಾಣುತ್ತೆ ನಿಮಗೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ನಮಸ್ತೆ, ಆಕಾಶವಾಣಿ ಸಿದ್ದೇಗೌಡ. ಹೌದು ಸಿದ್ದೇಗೌಡ್ರ? ಎಲ್ಲಿಂದ ಸಿದ್ದೇಗೌಡ್ರೆ? ಶ್ರೀರಂಗಪಟ್ಟಣ ತಾಲೂಕು. ಸಿದ್ದೇಗೌಡ್ರೆ ಕೇಳಿ, ಮೇಡಮ್ ನವರು ಇದಾರೆ, ಏನು ನಿಮ್ಮ ಅನುಮಾನಗಳೇನಿದೆ? ಹಲೋ ಹಲೋ, ಪ್ರಶ್ನೆ ಕೇಳಿ. ಹಲೋ ಸಿದ್ದೇಗೌಡ್ರೆ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಶ್ರೀನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಎಸ್ ಮಹಾದೇವ ಶೆಟ್ರ. ಮಾಡೋ ನಮಸ್ಕಾರಗಳು ಕಾರ್ಯಕ್ರಮ ಕಾತ್ಮೆ ಸ್ವಾಗತ ಗುರುಗಳೇ. ಮಹಾದೇವ ಶೆಟ್ರೆ ಕೇಳಿ, ನಿಮ್ಮ ಪ್ರಶ್ನೆ ಏನಿದೆ ಅಂತ? ಮೇಡಮ್, ನಮ್ದು T9C 155 ನೀವು ಸರ್ಟಿಫೈ ಮಾಡೋದನ್ನ ಬಿತ್ತನೆ ಮಾಡಿರ್ತೀವಿ, ನೀವು ಕೊಟ್ಟಿದ್ದನ್ನ ನಾವು ಬಿತ್ತನೆ ಮಾಡಿರ್ತೀವಿ. ಆ ಬಿತ್ತನೆ ನಾವು ಮುಂದುವರ್ಸಕ್ಕೆ ಉಪಯೋಗಿಸ್ಬೋದಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಮೇಡಮ್. T9 ಉಪಯೋಗಿಸ್ಕೊಳ್ಬಹುದು, ಆದ್ರೆ ಕೆಲವೊಂದು ಹಲೋ T9 ಉಪಯೋಗಿಸ್ಕೊಳ್ಬೋದು, ಆದ್ರೆ ನೀವು ಕೆಲವೊಂದು ಕ್ರಮಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ನೀವು ನಿಮ್ಗೆ ಎಷ್ಟೆಕರೆ ಇದೆ ಜಮೀನು? ನಮ್ದು 9 ಎಕರೆ ಇದೆ ಮೇಡಮ್. 9 ಎಕರೆ ಇದೆಯಾ? 9 ಎಕರೆಗೆ ಮಿನಿಮಮ್ ನಿಮ್ಗೆ ಎಕರೆಗೆ 8 kg ಆದ್ರೆ 10 kg ಇಟ್ಕೊಳ್ಳಿ ಆವರೇಜ್. 9 kg ಇಂದ 1 ಕ್ವಿಂಟಲ್ ಅಷ್ಟು ನೀವು ಸೀಡ್ಸ್ ಹಾರ್ವೆಸ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮಲ್ಲೇನೆ. ನೀವು ಹಾರ್ವೆಸ್ಟಿಗೆ ಮುಂಚೆ ನಿಮ್ಮ ಆಳುಗಳು ಅಥವಾ ನೀವು ಜೊತೆ ಖುದ್ದಾಗಿ ನಿಂತ್ಕೊಂಡು ಒಂದು ಆರೋಗ್ಯಕರ ಗಿಡಗಳನ್ನ ಎತ್ಕೊಂಡು ಬರ್ರಿ. ಆ ಒಂದು ಚೆನ್ನಾಗಿ ಕಾಯಿ ಬಿಟ್ಟಿರೋವಂಥದ್ದು, ರೋಗ ಇಲ್ದಲೇ ಇರೋವಂಥ ಗಿಡಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಹಾರ್ವೆಸ್ಟ್ ಮಾಡಿಸಿ ಒಕ್ಕಣೆ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಕಟ್ ಅನ್ನಬೇಕು. ಒಂದು ಹಲ್ಲಲ್ಲಿ ಕಡಿದ್ರೆ ಈ ಪ್ರಮಾಣ ಅಷ್ಟೊಂದು ಮಾಯಿಶ್ಚರಿಗೆ ಕಡಿಮೆಗೆ ನೀವು ಅದನ್ನು ಒಣಗಿಸ್ಬಿಟ್ಟು ಸಪ್ರೇಟಾಗಿ ಒಕ್ಕಣೆ ಮಾಡಿಕೊಂಡು ಒಂದು ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿಡ್ಬೋದು. 1 ಕ್ವಿಂಟಲ್ ಅಷ್ಟು ನೀವು ಶೇಖರಣೆ ಮಾಡಿ. ನೀವು ಕಳಪೆ ಬೀಜನ ನೀವು ಟೋಟಲಾಗಿ ಒಕ್ಕಣೆ ಮಾಡಿ ಅದರಲ್ಲಿ ಪಾರ್ಟ್ ಆಫ್ ಸೀಡ್ಸನ್ನು ತೆಗೆದಿಟ್ಕೊಂಡ್ರೆ ಅದು ನೆಕ್ಸ್ಟ್ ಸಲಕ್ಕೆ ಒಳ್ಳೆ ಇಳುವರಿ ಬರಲ್ಲ. ಒಳ್ಳೆ ಗಿಡನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಶೇಖರಣೆಗೆ ನೀವು 5 ml 1 kg ಬೀಜಕ್ಕೆ ಹರಳೆಣ್ಣೆನ ಕೈ ಎಣ್ಣೆನ ಚೆನ್ನಾಗಿ ಕಲಿಸ್ಬಿಟ್ಟಿಟ್ರೆ ಯಾವುದೇ ಥರದ ಹುಳ ಬರಲ್ಲ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು 126 ಕ್ವಿಂಟಲ್ ಅಷ್ಟು ಸೀಡ್ಸನ್ನು ನಾವು ಇದೇ ಥರ ಬರೀ ಹರಳೆಣ್ಣೆನ ಲೇಪನೆ ಮಾಡಿ ಒಂದು ಸುರಕ್ಷಿತವಾಗಿ 6 ತಿಂಗಳವರೆಗೂ ಶೇಖರಣೆ ಮಾಡಿಡ್ತಾ ಇದ್ದೀವಿ. ಅಲ್ಸಂದೇನೂ ಅಷ್ಟೇ, ಸೇಮ್ ಎಲ್ಲ ದ್ವಿದಳ ಧಾನ್ಯಕ್ಕೂ ಸೇಮ್ ವಿಧಾನ. ಒಳ್ಳೆ ಗಿಡ, ಜಾಸ್ತಿ ಕಾಯಿ ಬಿಟ್ಟಿರೋದು, ರೋಗ ಇಲ್ದಲ್ಲ ಇರೋಂತ ಗಿಡನ ಎತ್ಕೊಳ್ಳಿ. ಅದನ್ನ ಎತ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಒಕ್ಕಣೆ ಮಾಡಿ ನೀವು ಪ್ರೊಸೆಸಿಂಗ್ ಬೇಕು ಅಂತಾರೆ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೀಜ ಸಂಸ್ಕರಣಾ ಘಟಕ ಇದೆ. ನೀವು 2 ಕ್ವಿಂಟಲ್ ಅಷ್ಟು ಬೇಕಿರೆ ಹಾರ್ವೆಸ್ಟ್ ಮಾಡಿಬಿಟ್ಟು ಬಂದು ನಮ್ಮಲ್ಲಿ ಪ್ರೊಸೆಸಿಂಗ್ ಮಾಡಿಸ್ಕೋಬೋದು. ಮಿನಿಮಮ್ ನಮ್ಮಲ್ಲಿ ಒಂದರಿಂದ 2 ಕ್ವಿಂಟಲ್ ಆದರೂ ಇರಬೇಕು, ಯಾಕಂದರೆ ದೊಡ್ಡ ಮೆಷಿನ್ ಆಗಿರೋದ್ರಿಂದ. ಅಲ್ಲಿ ನೀವು ಸಣ್ಣ ಸಣ್ಣ ಕಾಳು ಜೊಳ್ಳನ್ನೆಲ್ಲ ಸಪ್ರೇಟಾಗಿ ಮಾಡಿಕೊಡ್ತೀವಿ, ಅದನ್ನು ಊಟಕ್ಕೆ ಇಟ್ಕೋಬೋದು. ಚೆನ್ನಾಗಿ ಒಂದೇ ಸೈಜ್ ಇರೋವಂಥ ಕಾಳನ್ನ ನೀವು ಸಪ್ರೇಟಾಗಿ ನಾ ಹೇಳ್ದಂಗೆ ಒಂದು ಗೋಣಿ ಚೀಲದಲ್ಲಿ ಹರಳೆಣ್ಣೆ ಲೇಪನ ಮಾಡಿಬಿಟ್ಟು ಮುಂದಿನ ಸೀಸನ್ವರೆಗೂ ಇಟ್ಕೋಬೋದು. ಆವಾಗ ನೆಕ್ಸ್ಟ್ ಇಳುವರಿ ಚೆನ್ನಾಗಿ ಬರುತ್ತೆ. ಮೇಡಮ್, ತಾವು ಹರಳೆಣ್ಣೆ ಮಿಕ್ಸ್ ಮಾಡಿ ಅಂತಿರಲ್ಲ, ನಾವು ನೆಕ್ಸ್ಟ್ ಬಿತ್ತನೆ ಮಾಡಾಗ ರೈಜೋಮಿಯಂ ಕಲ್ಚರ್ ಮಿಕ್ಸ್ ಮಾಡಾಗ ತೊಂದರೆ ಆಗಲ್ವ ಮೇಡಮ್? ಖಂಡಿತ ಇಲ್ಲ. ಏನು ಆಗಲ್ಲ, ಯಾಕಂದ್ರೆ ನಾವು ಅದೇ ಪ್ರಮಾಣದಲ್ಲಿ ಮಾಡಿ ಬರ್ತಾ ಇದೀವಲ್ಲ, ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ. ಚೀಪ್ ಅಂಡ್ ಬೆಸ್ಟ್ ಇದು. ಆಮೇಲೆ ಯಾವ ಮನುಷ್ಯರಿಗೂ ಹಾನಿ ಇಲ್ಲ, ಹಾಕೋವ್ರಿಗೂ ಹಾನಿ ಇಲ್ಲ. ಮಾತ್ರ ಗೀತ್ರೆ ಅಂತಂದ್ರೆ ಒಂದೂವರೆ ತಿಂಗಳು ಎಫೆಕ್ಟ್ ಇರುತ್ತೆ. ಹಾಕೋವ್ರಿಗೆ ತುಂಬಾ ಕ್ಯಾನ್ಸರ್ ಬರೋ ಚಾನ್ಸಸ್, ಆ ಥರದ್ದೆಲ್ಲ ತುಂಬಾ ಪರಿಣಾಮ ಬೀರುತ್ತೆ. ಇದು ಹರಳೆಣ್ಣೆ ಆದರೆ ಸೇಫು, ಪ್ಲಸ್ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಮನೆಯಲ್ಲಿ ಸಹ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಆಮೇಲೆ ಮನೆಯಲ್ಲಿ ಯಾವುದೇ ಕಾಳನ್ನ ಸ್ಟೋರ್ ಮಾಡಬೇಕು ಅಂತಂದ್ರೆ ಹರಳೆಣ್ಣೆ ಬದಲು ಕೈ ಎಣ್ಣೆನ ಲೇಪನ ಮಾಡಿ ಇಟ್ಕೊಂಡ್ರೆ ಯಾವುದೇ ತರದ ಹುಳ ಬರಲ್ಲ. ಮಾದೇಶ್ವಟ್ರೆ ಗೊತ್ತಾಯ್ತಲ್ವಾ? ಹಲೋ, ಮತ್ತೊಂದು ಕರೆ ಇದೆ. ಹಲೋ, ಸಿದ್ದೇಗೌಡ್ರೆ, ಆಗ್ಲೇ ಕಟ್ ಮಾಡ್ಬಿಟ್ರಿ ಲೈನ್ ಅನ್ನ, ಹೇಳಿ ಸಿದ್ದೇಗೌಡ್ರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಎಲ್ಲಿಂದ ಮಾತಾಡ್ತೀರಿ ನೀವು? ನಾವು ಕೆಎಸ್ಎಚ್ಎಲ್ ಶ್ರೀರಂಗಪಟ್ಟಣ ತಾಲೂಕು. ಹೇಳಿ ಸಿದ್ದೇಗೌಡ್ರೆ, ಏನು ಏನ್ ಸಮಸ್ಯೆ? ನಮ್ಮ ತೋಟ ಇದೆ, ತೆಂಗು ಅಡಿಕೆ ಹಾಕಿವಿ, ಅದರಲ್ಲಿ ಅಲಸಂದೆ ಏನಾದ್ರು ಹಾಕ್ಬೋದಾ ಅಂತ. ಖಂಡಿತ ಹಾಕ್ಬೋದು ಸರ್. ಅಲಸಂದೆ ಬಿತ್ತನೆ ಮಾಡಿ, ಇಲ್ಲ ಅಂತಂದ್ರೆ ಹಸರೆಲೆ ಬೀಜ, ಸೆಣಬು ಅಥವಾ ಚಂಬೆ ಯಾವ್ದಾದ್ರು ಬಿತ್ತನೆ ಮಾಡಿ ಮಣ್ಣಿಗೆ ಸೇರಿಸಬಹುದು. ಅಲಸಂದೆನು ಕುಯ್ಕೊಂಡು ಹೋಗಲ್ವಾ? ಸೆಣಬನ್ನೇ ಬಿಡಲ್ಲ ಅಂದ್ರೆ, ಸೆಣಬು ಚಂಬೆನೆ ಬಿಡಲ್ಲ ಅಂದ್ರೆ ಅಲಸಂದೆಲ್ಲಿ ಇನ್ನು ಕುಯ್ಕೊಂಡು ಹೋಗ್ತಾರೆ. ಹಾಕ್ಬೋದು ಅಲಸಂದೆ. ಖಂಡಿತ ಹಾಕ್ಬೋದು. ತೋಟ ಮಾಡುವಾಗ ತೋಟ ಕಾವಲು ಕಾಯ್ಬೇಕಲ್ಲ. ನಿಮ್ಗೆ 10 ಕುಂಟೆಗೆ ಏನು ಒಂದ್ 2 ಕೆಜಿ ಆದ್ರೆ ಸಾಕು, 1 ಕೆಜಿ ಸಾಕು. ಒತ್ತೊತ್ತಾಗಿ ಬಿತ್ತನೆ ಮಾಡ್ತೀನಿ ಅಂದ್ರೆ 1-2 ಕೆಜಿ ಸಾಕಾಗತ್ತೆ. ಎಲ್ಲ ನೀವು ಹಸ್ರೆಲೆಗೆ ಉಪಯೋಗಿಸ್ತಿರೋದ್ರಿಂದ ಮಾಮೂಲಿ ಕಿರಾಣಿ ಅಂಗಡಿಯಲ್ಲಿ ತಗೊಂಡ್ರು ಆಗತ್ತೆ. ತಗೋಬಹುದು. ಒಂದ್ ಮೊಳಕೆ ಚೆನ್ನಾಗಿ ಬರ್ಬೇಕಂತ ಬೀಜನ ಆಯ್ಕೆ ಮಾಡ್ಕೊಳ್ಳಿ ಅಷ್ಟೇ. ಒಂದ್ ತಗೊಂಬಂದು ಮೊಳಕೆ ಕಟ್ಸಿ ಮೊಳಕೆ ಚೆನ್ನಾಗಿ ಒಡೀತು ಅಂದ್ರೆ ಅದನ್ನೇ ಬಿತ್ತನೆ ಮಾಡ್ಬೋದು. ಸರಿ ಸಿದ್ದೇಗೌಡ, ಥ್ಯಾಂಕ್ ಯು, ಧನ್ಯವಾದಗಳು ಕಾರ್ಯಕ್ರಮದ ಭಾಗವಹಿಸೋದಕ್ಕೆ. ಮೇಡಮ್, ಆಗ್ಲೇ ಹೇಳ್ತಾ ಇದ್ರಿ ಉದ್ದೇಶಗಳ ಬಗ್ಗೆ ಹೇಳ್ತಾ ಇದ್ರಿ. ಬಹುಶಃ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡೋದಕ್ಕೆ ದ್ವಿದಳ ಧಾನ್ಯಗಳನ್ನ ಬೆಳೆದ್ರೆ ಉತ್ತಮ ಅಂತೇಳಿ, ಹೆಚ್ಚಿನ ಪ್ರೋಟೀನ್ ಮತ್ತು ಸಸಾರಜನಕವನ್ನ ಮಣ್ಣಿಗೆ ಕೊಟ್ಟಾಗತ್ತೆ, ನ್ಯಾಚುರಲ್ ಆಗಿ ಸಾವಯವವಾಗಿ ನಾವು ಅದನ್ನ ಉತ್ಪಾದನೆ ಮಾಡೋದಕ್ಕಾಗತ್ತೆ ಅಂತ. ಹೌದು. ಒಂದು ಮಣ್ಣಿನ ಗುಣಮಟ್ಟನ ಈ ಒಂದು ದ್ವಿದಳ ಧಾನ್ಯಗಳು ಚೆನ್ನಾಗೇ ಕಾಪಾಡೋದ್ರಿಂದ ನಾವು ರೈತರಿಗೆ ತುಂಬ ಸಜೆಸ್ಟ್ ಮಾಡ್ತೀವಿ. ಈ ಭತ್ತ ಅಥವಾ ಇನ್ಯಾವುದೇ ಒಂದು ಏಕದಳ ಧಾನ್ಯನ ಬೆಳೆಯೋದಕ್ಕೆ ಮುಂಚೆ ಈ ಒಂದು ದ್ವಿದಳ ಧಾನ್ಯನ ಬೆಳೆಸಿರಿ. ಅಟ್ಲೀಸ್ಟು ಒಂದು ಈ ಒಂದು ಚಂಬೆ ಅಥವಾ ಸೆಣಬನ್ನಾದರೂ ನೀವು ಒಂದು ಬಿತ್ತನೆ ಮಾಡಿ ಅದನ್ನು ಮಣ್ಣಿಗೆ ಸೇರಿಸಿ ಅಂತಲೂ ಹೇಳ್ತೀವಿ. ಈ ಹಸರೆಲೆ ಗೊಬ್ಬರನೂ ನಾವು ಮಾಡೋದಕ್ಕೆ ಮುಂಚೆ ಅದರಲ್ಲಿ ಚಂಬೆ ಸೆಣಬು ಜೊತೆಗೆ ಒಂದು ಸ್ವಲ್ಪ ಎಳ್ಳು ಸಹ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಅದು ಸಲ್ಫರ್ ಕಂಟೆಂಟ್ ಇರುತ್ತೆ. ಆ ಸಲ್ಫರ್ ಅನ್ನೋ ಅಂಶ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಬೆಳೆಗೆ. ಅದು ಒಂಥರ ಇಳುವರಿ ಜಾಸ್ತಿ ಬರೋದಕ್ಕೂ ಸಹ, ಡಿಸೀಸ್ ರೆಸಿಸ್ಟೆನ್ಸ್ ಎಲ್ಲ ಚೆನ್ನಾಗಾಗಕ್ಕೆ, ಮಣ್ಣಿನ ಫಲವತ್ತತೆ ಇನ್ನೂ ಹೆಚ್ಚು ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಯಾವುದೇ ಥರದ ಹಸರೆಲೆ ಗೊಬ್ಬರಕ್ಕೆ 5 ಥರದ್ದು, 2 ಏಕದಳ 2 ದ್ವಿದಳ 1 ಎಣ್ಣೆಕಾಳಿನ ಬೀಜನ ಮಿಕ್ಸ್ ಮಾಡಿ ನಾವು ಒಂದು ಭೂಮಿಗೆ ಚೆಲ್ಲಿದಾಗ ಟೋಟಲ್ ಆಗಿ ಎಲ್ಲ ಥರದ ಅಂಶನೂ ಭೂಮಿಗೆ ಒಂದು ಸಿಗುತ್ತೆ. ಹೌದು. ಒಂದು ಕರೆ ಇದೆ ಮೇಡಮ್. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಬದಿ, ಲಕ್ಷ್ಮಣ ಚಂದ್ರಾಜ. ಚಂದ್ರಾಜ್ ಅವರು? ಬದಿ ಚಂದ್ರಾಜ್ ಅವರೇ, ಹೇಳಿ. ಕೇಳಿ ಚಂದ್ರ, ಯಾವುದೇ ಒಂದು ಬಿತ್ತನೆಯನ್ನ ನಾವು ಮಡಗಿದ್ರೆ ನೀವು ಹೇಳಿದ ಕೈ ಎಣ್ಣೆ ಹಾಕಿ, ಹೌದು, ಎಷ್ಟು ತಿಂಗಳು ಮಡಿಕ, ಎಷ್ಟು ವರ್ಷ ಮಡಿಕಬಹುದು? ನಾವು 6 ತಿಂಗಳವರೆಗೂ ಇಟ್ಕೋಬಹುದು. ನಿಮ್ಗೆ ಎಣ್ಣೆ ಅಂಶ ಏನಾದ್ರು ಕಡಿಮೆ ಆಗಿದೆ ಅಂದ್ರೆ ಇನ್ನೊಂದ್ಸಲ ಲೇಪನ ಮಾಡಿ ಇಟ್ಕೊಳ್ಬಹುದು. ಚೆನ್ನಾಗಿ ಒಣಗಿರ್ಬೇಕಾದ್ರೆ ನಾನು ಹೇಳ್ತೀನಲ್ಲ, ತೇವಾಂಶ ತುಂಬಾ ಇಂಪಾರ್ಟೆಂಟ್. ಸ್ಟೋರೇಜ್ ಅಲ್ಲಿ 8% ಇರಬೇಕು ಅಂತೀವಿ ಅಂದ್ರೆ ಕಡುದ್ರೆ ಕಟ್ ಅನ್ಬಿಟ್ಟ ಸೌಂಡ್ ಬರಬೇಕು ಆ ಲೆವೆಲ್ಲಿಗೆ. ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಕೈ ಎಣ್ಣೆ 5 ml 1 kg ಬೀಜಕ್ಕೆ ನೀವು ಲೇಪನ ಮಾಡಿ ಇಟ್ಟರೆ ತುಂಬಾ ಚೆನ್ನಾಗಿ ಯಾವುದೇ ಡ್ಯಾಮೇಜ್ ಆಗದೆ ಇರುತ್ತೆ. ಇನ್ನೂ ನಿಮಗೆ ತೊಂದರೆ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಬೂದಿನ ಮಿಕ್ಸ್ ಮಾಡಿ ಇಡಬಹುದು ಬೇಕಿದ್ರೆ. ಅದೇ ಒಲೆ ಬೂದಿನವಾ? ಹೌದು. ಆಯ್ತಲ್ಲ ಚಂದ್ರರಾಜ್ ಅವರೇ, ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ಯಾರು ಮಾತಾಡ್ತಾ ಇರೋದು? ನಾವು ಶ್ರೀರಂಗಪಟ್ಟಣ ತಾಲೂಕಿಂದ ಮಂಡ್ಯಕುಪ್ಪಲು ರಾಧಾ. ರಾಧಾ ಅವರು, ರಾಧಾ ಅವರೇ ಕೇಳಿ, ಪ್ರಶ್ನೆ ಕೇಳಿ. ಅಡಕೆ ಸಸಿ ಬಗ್ಗೆ ಕೇಳಬೇಕಾಯ್ತು ಸರ್. ಅಡಕೆ ಸಸಿ ಬಗ್ಗೆ ಇವತ್ತು ವಿಷಯ ಇದ್ದಿದ್ದೇ ದ್ವಿದಳ ಧಾನ್ಯಗಳ ಬಗ್ಗೆ. ಮೇಡಮ್ ನವರು ಉತ್ತರ ಕೊಡಕ್ ತಯಾರಿದ್ದಾರೆ ನೋಡೋಣ, ಕೇಳಿ ಪ್ರಶ್ನೆ ನೋಡೋಣ. ಅದು ಗಿಡ ತೋಟ ಮಾಡಿದೀವಿ, ಅಲ್ಲಿ ರೋಗ ಬಂದೈತೆ, ಮತ್ತೆ ಬಿತ್ತನೆ ಹಾಕ್ಬೇಕು ಅಂತ ಇದೀವಿ. ಅದು ಬಿತ್ತನೆ ಪ್ರಾಬ್ಲಮ್ ಇಲ್ಲ ಭೂಮಿ ಪ್ರಾಬ್ಲಮ್ ಮೇಡಮ್? ಅದು ರೋಗ ಬರುತ್ತಲ್ಲ, ಯಾವ ಹಳದಿ ರೋಗ ಬಂದಿದೆಯಾ? ಗೆದ್ಲು ಬಂದಿರ್ಬೇಕು, ಗಿಡನೇ ಡ್ಯಾಮೇಜ್ ಆಗಿದೆ ಅಂತಂದ್ರೆ ನಿಮ್ಗೆ ಕೊಳೆ ರೋಗ ಬಂದಿರುತ್ತೆ, ಇಲ್ಲಾಂದ್ರೆ ಗೆದ್ಲು ತಿನ್ಕೊಂಡಿರುತ್ತೆ. ನೀವು ನಾಟಿ ಮಾಡ್ಬೇಕಾದ್ರೆ ಒಂದು ಭೂಮಿಗೆ ಒಂದ್ ಸ್ವಲ್ಪ ಬೇವಿನ ಹಿಂಡಿ, ಆಮೇಲೆ ಇದ್ರು ಗೆದ್ಲು ತಿಂದಲೆ ಇರೋ ಹಾಗೆ ಒಂದ್ ಸ್ವಲ್ಪ ಏನಾದ್ರು ಕೆಮಿಕಲ್ ನ ಹಾಕಿ. ಗೆದ್ಲು ರೋಗ ಅಲ್ಲ ಮೇಡಮ್, ಇದು ಚಿಕ್ಕಿ ರೋಗ ತರ ಬಂದಿದೆ. ಎಲೆ ಚುಕ್ಕೆ ರೋಗನ? ನೀವೊಂದು ಫೋಟೋ ಹೊಡೆದ್ಬಿಟ್ಟು ನಮ್ಮ ಒಂದು ಕೆವಿಕೆಗೆ ವಿಜ್ಞಾನಿಗಳಿಗೆ ಕಳಿಸಿ, ಇಲ್ಲಾಂತಂದ್ರೆ ಆ ಒಂದು ಗಿಡದ ಫೋಟೋ ತಗೊಂಡು ಕೆವಿಕೆಗೆ ಬನ್ನಿ. ಅವಾಗ ನಾವು ಅದನ್ನ ಏನೇ ಆಕ್ಚುಲ್ ಆಗಿ ಹೇಗೆ ಹೋಗಿದೆ ಅನ್ನೋದನ್ನ ನಾವು ಡಯಾಗ್ನೈಸ್ ಮಾಡಿ ಹೇಳ್ತೀವಿ. ರಾಧಾ ಅವರೇ, ಈ ಕಾರ್ಯಕ್ರಮ ಕೇಳ್ತಾ ಇರಿ, ಕೊನೆಯಲ್ಲಿ ಅವರು ಫೋನ್ ನಂಬರ್ ಹೇಳ್ತಾರೆ, ಆ ನಂಬರ್ಗೆ ನೀವು ನಿಮ್ದು ಏನ್ ಸಮಸ್ಯೆ ಇದೆಯೋ ಅದನ್ನು ಫೋಟೋ ಕಳಿಸ್ಬಿಟ್ರೆ ಆಯ್ತು. ಕೇಳಿ, ಹೂವಿನ ಗಿಡದೊಳಗೆ ನಮ್ಮ ಮನೆ ಬಳಕೆಗೆ ಧಾನ್ಯಗಳು ಬೆಳಕೋಬಹುದಾ? ತೊಗರಿ, ಅವರೇ, ಮತ್ತೆ ಜೋಳ. ಹೂವಿನ ಗಿಡದಲ್ಲ, ಗಿಡಗಳ ನಡುವೆ ದ್ವಿದಳ ಧಾನ್ಯಗಳನ್ನ ಬೆಳಿಬಹುದಾ ಅಂತ ಕೇಳ್ತಾರೆ. ಜಾಗ ಇದ್ರೆ ಖಂಡಿತ ಬೆಳಿಬಹುದು ಮೇಡಮ್. ಜಾಗ ಇದೆ ಮೇಡಮ್. ಯಾವ ಹೂವಿನ ಗಿಡ ಇದೆ? ಯಾವ ಹೂವಿನ ಗಿಡದ ಮಧ್ಯ ಕಾಕಡ ಹೂವಿನ ಗಿಡ? ಅಷ್ಟೊಂದ್ ಜಾಗ ಇದೆಯಾ ಅಲ್ಲಿ? ಖಂಡಿತ ಬೆಳಿಬಹುದು. ಗಿಡ ಬೆಳೆದು ಚೆನ್ನಾಗಿ ಕಾಯಿ ಕೊಡುತ್ತೆ ಅನ್ನೋಷ್ಟು ಜಾಗ ಇದೆ ಅಂತಂದ್ರೆ ಒಂದೊಂದ್ಸಲ ಹಾಕೊಳ್ಳಿ, ಬರುತ್ತೆ. ಅಲ್ಸಂದೆ ಬೆಳಿಬಹುದು, ಉದ್ದ ಬೆಳಿಬಹುದು, ಮನೆ ಮಟ್ಟಕ್ಕೆ ಹೆಸರು ಯಾವ್ದಾದ್ರು ಎಲ್ಲ ಒಂದೊಂದ್ ಲೈನ್ ಹಾಕೊಳ್ಳಿ, ನಿಮ್ ಮನೆಗಾಗೋ ಅಷ್ಟು ಅಲ್ಲೇ ಬೆಳ್ಕೊಳ್ಬಹುದು. ಧನ್ಯವಾದಗಳು ರಾಧಾ ಅವರೇ. ಮೇಡಮ್, ಆಗ್ಲೇ ಹೇಳ್ತಾ ಇದ್ರಿ, ಈ ರೈತರೊಂದಿಗೆ ಬೀಜೋತ್ಪಾದನಾ ವಿಧಾನಗಳು ಯಾವ್ಯಾವ ಇರ್ತವೆ? ಸರ್, ಈಗ ನಮ್ಮಲ್ಲಿ ದ್ವಿದಳ ಧಾನ್ಯದ ಬೀಜೋತ್ಪಾದನೆ ಯೋಜನೆ ಇದೆ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಯೋಜನೆ ಶುರುವಾಗಿ 2016 ಶುರುವಾಯಿತು. ಫಸ್ಟು ಉದ್ದು ಮತ್ತು ಒಂದು ಕಡಲೆ ಹಸಿ ಕಡಲೆನಲ್ಲಿ ನಾವು ಬೀಜೋತ್ಪಾದನೆನ ಶುರು ಮಾಡಿದ್ವಿ. ಇದೊಂದು IIPR ಕಾನ್ಪುರಿಂದ ನಮಗೆ ಒಂದು ಪ್ರಾಜೆಕ್ಟ್ ಬಂತು. ಇಲ್ಲಿ ಏನಾಯಿತು ಅಂದರೆ, ಸ್ಟಾರ್ಟಿಂಗಲ್ಲಿ ನಮಗೊಂದು ಒಳ್ಳೆ ತಳಿ ಸಿಗಲಿಲ್ಲ. ನಮಗೆ ಒಂದು ರಶ್ಮಿ ಅನ್ನೋ ಒಂದು ಉದ್ದಿನ ತಳಿನ ನಾವು ಬೆಳೆಯೋಕ್ಕೆ ಶುರು ಮಾಡಿದ್ವಿ, ಆದರೆ ಅದಕ್ಕೆ ಹಳದಿ ರೋಗ ತುತ್ತಾಯಿತು. ಆಮೇಲೆ ಈ ಮೈಸೂರು ಒಂದು ಸ್ವಲ್ಪ ಬೀಜೋತ್ಪಾದನೆಗೆ ಸೀಸನ್ ಯೋಗ್ಯ ಅಲ್ಲ. ಯಾಕೆ ಅಂತಂದರೆ ಎಲ್ಲರೂ ಬೇಸಿಗೆನಲ್ಲಿ ಬಿತ್ತನೆ ಮಾಡ್ತಾರೆ, ಮಾರ್ಚಿ ಅಥವಾ ಫೆಬ್ರವರಿ ಅಥವಾ ಮಾರ್ಚಿ ಅಥವಾ ಏಪ್ರಿಲ್ ಇಷ್ಟರವರೆಗೂ ಬಿತ್ತನೆ ಮಾಡ್ತಾರೆ. ಕಟಾವ್ ಹಂತದಲ್ಲಿ ಏನೇ ಅಂದರೂ ಮಳೆಗೆ ಸಿಕ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಬೆಳೆದ್ರೂ ಸಹ ಹಾರ್ವೆಸ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಹಾರ್ವೆಸ್ಟ್ ಆಗ್ದಲೆ, ಒಣಗಿಸೋಕ್ಕಾಗ್ದಲೆ ಅರ್ಧ ನಮಗೆ ಈ ಒಂದು ಯೋಜನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಹಳದಿ ರೋಗ ಒಂದು ಮೇಜರು. ಆಮೇಲೆ ನಾವು 2017-18 ಒಂದು ಹೊಸ ತಳಿ ಸಿಕ್ತು, LBG 791 ಅಂತ ಹೇಳಿಬಿಟ್ಟು. ಅದು ಹಳದಿ ರೋಗ ನಿರೋಧಕ ತಳಿ. ಆ್ಯಕ್ಚುಲಿ T9ಗೆ ತುಂಬ ಹಳದಿ ರೋಗ ಬರುತ್ತೆ, ಒಂದ್ಸಲ ಬಂತು ಅಂದರೆ ಇಡೀ ಪ್ಲಾಟಿಗೆ ಪ್ಲಾಟೆ ಒಂದು ಲಾಸ್ ಆಗುತ್ತೆ. ಈ ಒಂದು ತಳಿಗೆ ಈ ಹಳದಿ ರೋಗ ಬರೋದಿಲ್ಲ, ಒಂದು ಉತ್ತಮವಾಗಿ. ಆಮೇಲೆ ನೀರಾವರಿಗೂ ಸಹ ಸೂಕ್ತ ಇದೆ. ಆ ಒಂದು ತಳಿಯಿಂದ ನಾವು ಫಸ್ಟು ಒಂದು ಒಬ್ಬ ರೈತರಿಂದ ನಾವು ಸೀಡ್ ಪ್ರೊಡಕ್ಷನ್ ಶುರು ಮಾಡಿದ್ವಿ. ಈಗ 17 ರೈತರು ತನಕ ನಾವು ರೀಚ್ ಆಗಿದ್ದೀವಿ. ಫಸ್ಟ್ನೇ ವರ್ಷ 10 ಕ್ವಿಂಟಾಲು ರೈತರಿಂದ ಬೈಬ್ಯಾಕ್ ಮಾಡಿದ್ವಿ. ಈಗ 126 ಕ್ವಿಂಟಾಲ್ ಕಳೆದ ವರ್ಷ ನಾವು ಬೈಬ್ಯಾಕ್ ಮಾಡಿಬಿಟ್ಟು ಸುಮಾರು 493 ರೈತರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದಲ್ದಲ್ಲಿ 50 ಕ್ವಿಂಟಾಲಷ್ಟು ನಾವು ಸೀಡ್ಸನ್ನು ದಕ್ಷಿಣ ಕನ್ನಡ, ಆಮೇಲೆ ಕೇರಳ, ರಾಯಚೂರು, ಇಲ್ಲಿ ಎಲ್ಲ ಕಡೆ, ಚನ್ನಗಿರಿ ಎಲ್ಲ ಕಡೆಗೂ ಸಹ, ಆಲ್ ಓವರ್ ಕರ್ನಾಟಕ, ಔಟ್ ಆಫ್ ಸ್ಟೇಟ್ ಎಲ್ಲ ಕಡೆಗೂ ನಾವು ಸಪ್ಲೈ ಮಾಡಿದ್ದೀವಿ. ಅಷ್ಟು ಈ ಒಂದು ತಳಿ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿ ಬರುತ್ತೆ, ಅಶ್ಯೂರ್ಡ್ ಇದೆ ಈ ಒಂದು ತಳಿ. ಅದಲ್ದಲ್ಲೇ ಕಳೆದ ವರ್ಷದಿಂದ ನಾವು ಅಲ್ಸಂದೆಗೂ ಸಹ ಕಾಲಿಟ್ಟಿದ್ದೀವಿ. ಒಂದು ಅಲ್ಸಂದೆ ಡಿಮ್ಯಾಂಡ್ ಇರೋದ್ರಿಂದ KBC 9 ಅಂತ ಒಂದು ಹೊಸ ತಳಿ ಇದೆ. ಅದರಲ್ಲೂ ಸಹ ಕಳೆದ ವರ್ಷ ಸೀಡ್ ಪ್ರೊಡಕ್ಷನ್ 5 ಜನದಿಂದ ನಾವು ಶುರು ಮಾಡಿದ್ದೀವಿ. ಅದು ಸಹ ಚೆನ್ನಾಗೇ ಬರ್ತಾ ಇದೆ ಇಳುವರಿ. ಈ ವರ್ಷವೂ ಸಹ ಸುಮಾರು ಒಂದು 50 ಮಂದಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಈ ವರ್ಷ ನಾವು ಜಾಸ್ತಿ ಒಂದು ಸೀಡ್ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸೀಡ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಎಲ್ಲ ಬೆಳೆ ಹೂವಿನ ಹಂತ, ಕಾಳು ಕಟ್ಟೋ ಹಂತದಲ್ಲಿದೆ, ಫೀಲ್ಡ್ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರು ಬೆರಕೆ ತೆಗೆದು ಚೆನ್ನಾಗಿ ಬೆಳೆದು ಕೊಡ್ತಾರೆ, ಚೆನ್ನಾಗಿ ಒಣಗಿಸ್ಬಿಟ್ಟು ಕೊಡ್ತಾರಲ್ಲ, ಅಂಥವ್ರ ಕಡೆಯಿಂದ ನಾವು ಸೀಡ್ಸನ್ನು ರೈತರ ಕಡೆಯಿಂದ ಈ ಒಂದು ಯೋಜನೆಯಲ್ಲಿ ಬೈಬ್ಯಾಕ್ ಮಾಡಿ ಮಾರ್ಕೆಟ್ ರೇಟ್ಗಿಂತ 20% ಅಷ್ಟು ಹೆಚ್ಚಿನ ಒಂದು ಹಣನ ಅವರಿಗೆ ಕೊಡ್ತಾ ಇದ್ದೀವಿ. ಭಾಳ ಒಳ್ಳೆಯದು ಮೇಡಮ್. ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ಹಲೋ, ನಮಸ್ತೆ ಸರ್. ನಾಗರಾಜು ಅಂತ ಮಾವಡಿಯಿಂದ ಎಚ್ಡಿ ಕೂಡ ತಾಲೂಕು. ನಾಗರಾಜು ಅವರೇ, ಮೇಡಮ್ ನವರು ಇದ್ರೆ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಾಗರಾಜ್ ಅವರೇ. ಮೇಡಮ್ ನಾವು ಅಲಸಂದೆ ಉದ್ದು ಹಸಿರು ಎಲ್ಲನೂ ಒಂದೇ ಸಾರಿ ಹಾಕ್ತೀವಲ್ಲ, ಒಂದೇ ಸಾರಿ ಕಟಾವು ಬರಲ್ವಲ್ಲ, ಕಾರಣವೇನು ಮೇಡಮ್? ಸರ್, ಅದು ತಳಿ ತುಂಬ ಪ್ರಾಮುಖ್ಯತೆ ಹೊಂದುತ್ತೆ. ಒಂದೇ ಸಲಕ್ಕೆ ಅಲಸಂದೆ ಎಸ್ಪೆಷಲಿ ಬೇರೆ ಬೇರೆ ಎರಡು ಮೂರು ಹಂತದಲ್ಲಿ ನಾವು ಕಟಾವು ಮಾಡಬೇಕಾಗತ್ತೆ, ಒಂದೇ ಸಲಕ್ಕೆ ಬರೋ ಅಂಥದ್ದಿರಲ್ಲ. ಈ ಒಂದು ಅಲಸಂದೆಲ್ಲ ಆ ಥರದ್ದು ಪ್ರಾಬ್ಲಮ್ ಇದೆ. ಈಗ ಉದ್ದಲ್ಲು ಸಾಮಾನ್ಯವಾಗಿ ಬರುತ್ತೆ, ಒಂದೇ ಸಲಕ್ಕೆ ಇದೆಲ್ಲ ಬರ್ತವೆ, ಎಲ್ ಪಿ ಜಿ ಇರ್ಬೋದು, T9 ಇರ್ಬೋದು. ಗದ್ದೆಗೆ ಹಾಕ್ತಿವೆಲ್ಲ, ಒಂದು ಕಾಳಾಗಿದ್ರೆ ಒಂದು ತೆರಳಾಗಿರುತ್ತೆ, ಒಂದು ಹೂವಾಗಿರುತ್ತೆ, ಈ ರೀತಿ ಕಟಾವು ಬಹಳ ತೊಂದರೆ ಆಯ್ತು. ಅದೇ ಈ ಸಮ್ಮರ್ ಅಲ್ಲಿ ಹಾಕೋದ್ರಿಂದ ಮಳೆ ಬಂದ್ಬಿಟ್ಟಾಗ ಅದು ನೆಕ್ಸ್ಟ್ ಮತ್ತೆ ವೆಜಿಟೇಟಿವ್ ಸ್ಟೇಜಿಗೆ ಹೋಗ್ಬಿಡುತ್ತೆ. ಅವಾಗ ಮತ್ತೆ ಇನ್ನೊಂದು ಸ್ಟೆಪ್ಪು ಒಂದು ಗ್ರೋತ್ ಆಗಿಬಿಟ್ಟು ಹಾರ್ವೆಸ್ಟಿಂಗ್. ನೀವು ಸೆಕೆಂಡ್ ರೌಂಡ್ ಏನು ಕಾಯಾಗತ್ತಲ್ಲ ಅದನ್ನ ಗಮನಕ್ಕೆ ಇಟ್ಕೊಳ್ದಲೆ ಮೊದಲನೇ ಹಂತದನ್ನ ಫಸ್ಟ್ ಕನ್ಸಿಡರ್ ಮಾಡಿಬಿಟ್ಟು ಕಟಾವು ಮಾಡ್ಕೊಂಡ್ಬಿಡಿ ಸೀಡ್ಸಿಗಾದ. ಹೌದು ಹೌದು, ಈಗ ನಾವು ಎಲ್ಲ ಅದೇ ನಿಟ್ಟಿನಲ್ಲಿ ಮೆಷಿನ್ ಹಾರ್ವೆಸ್ಟಿಂಗಿಗೆ ಒತ್ತು ಕೊಟ್ಬಿಟ್ಟು ಒಂದೇ ಟೈಮಿಗೆ ಕಟಾವಾಗುವಂಥ ತಳಿಗಳನ್ನ ಹುಡುಕಿ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅದೇ ಥರನೇ ಆಗೋ ಚಾನ್ಸಸ್ ಇರ್ತವೆ. ಕೆಲವೊಂದು ತಳಿಗಳು ಒಂದೇ ಹಂತಕ್ಕೆ ಕಡಲೆನಲ್ಲಿ ಕೆಲವೊಂದು ಬರ್ತಾ ಇದ್ದಾವೆ ಆ ಥರದ್ದು ಒಂದೇ ಸಲಕ್ಕೆ, ಆಮೇಲೆ ಮೆಷಿನ್ ಹಾರ್ವೆಸ್ಟಿಗೆ ಸೂಕ್ತ ಆಗುವಂಥ ತಳಿಗಳು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಅವೆಲ್ಲ ಲಾರ್ಜ್ ಸ್ಕೇಲಲ್ಲಿ ರೈತರಿಗೆ ತಲುಪುತ್ತೆ. ಉದ್ದು ಎಲ್ ಬಿ ಜಿ 791 ಅದು ಬರುತ್ತೆ, ಒಂದೇ ಸಲಕ್ಕೆ ಕಟಾವಿಗೆ ಬರುತ್ತೆ. ಅದೇ ನಾ ಹೇಳ್ದಂಗೆ ಮಳೆ ಏನಾರು ಬಂತು ಅಂದ್ರೆ ಇದ್ರಲ್ಲೂ ಸಹ ನಾವು ಕೆಲವೊಂದು ಅಬ್ಸರ್ವ್ ಮಾಡಿದೀವಿ, ವೆಜಿಟೇಟಿವ್ ಮತ್ತೆ ಹೊಟ್ಟೋಗ್ಬಿಡುತ್ತೆ. ಆ ಮಳೆ ತುಂಬಾ ಒಂದು ಗಣನೀಯ ಪಾತ್ರ ವಹಿಸುತ್ತೆ. ನಾಗರಾಜ್ರೆ, ನಿಮ್ಮ ಸಮಸ್ಯೆಗೆ ಉತ್ತರ ಸಿಕ್ತಲ್ವಾ? ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಮರಿಸ್ವಾಮಿ ಅಂತ. ಹಾಲೇ ನಂಜಿ ಕೊಡ್ತಾಕು ಮರಿಸ್ವಾಮಿ ಅವರು. ಮರಿಸ್ವಾಮಿ ಅಂತ ಯಾರು? ಸ್ಪಷ್ಟ ಆಗ್ತಿಲ್ಲ ಹೆಸರು. ಮಹಾದೇವ ಸ್ವಾಮಿ ಅಂತ. ಮಹಾದೇವ ಸ್ವಾಮಿ ಅವರು, ಏನ್ ಏನ್ ಪ್ರಶ್ನೆ ಕೇಳ್ಬೇಕಾ ಮಹಾದೇವ ಸ್ವಾಮಿ ಅವರೇ? ಕೇಳಿ. ಜಮೀನ್ ಬಗ್ಗೆ ರೈತರ ಬಗ್ಗೆ ಏನ್ ಹೇಳಿ? ಕೇಳ್ತಾ ಇಲ್ಲ, ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಮಹಾದೇವ ಸ್ವಾಮಿ ಅವರೇ. ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಸಿಗ್ನಲ್ ಸಿಗೋ ಕಡೆ ಸ್ವಲ್ಪ. ಹಾ, ಈಗ ಕೇಳ್ತಾ ಇದೆ, ಹೇಳಿ. ಪ್ರಶ್ನೆ ಏನು ಅಂದ್ರೆ ಜಮೀನ್ ಬಗ್ಗೆ ಹೇಳ್ತೀರಲ್ಲ ಮೇಡಮ್ ಸರ್. ಹೇಳಿ ಹೇಳಿ. ಅದಕ್ಕೆ ಏನೇನ್ ತರ್ಕಾರಿ ಹಾಕ್ತೀರ ಅಂದ್ರೆ ಜಮೀನು ಮಾಮೂಲಿ ಅಕ್ಕಿ ಅಸಂದೆ ಮತ್ತೆ ಎಲ್ಲ ಹಾಕ್ತೀರ ಮೇಡಮ್? ಅಲ್ಲ, ನಿಮ್ ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಾಗ್ಲಿಲ್ಲ, ಪ್ರಶ್ನೆ ಏನು ಅಂತ ಗೊತ್ತಾಗ್ಲಿಲ್ಲ. ನೀವ್ ಹೇಳ ಏನು ಪ್ರಶ್ನೆ ಮಾದೇಸ್ವಾಮಿಯವರೇ? ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಕೆಆರ್ಆರ್ಬಿಂದ ಹೆಬ್ಬಾಳು. ಹೇಳಿ. ಕೆಆರ್ಆರ್ ತಾಲೂಕು ಹೆಬ್ಬಾಳು ಸರ್. ಹೆಬ್ಬಾಳಿಂದ ಯಾರು ಮಾತಾಡ್ತಾ ಇರೋದು? ವೆಂಕಟರಮಣ ಅಂತ ಸರ್. ವೆಂಕಟರಮಣ ಅವರೇ, ಕೇಳಿ ಪ್ರಶ್ನೆ ಕೇಳಿ ಸರ್. ಈ ಕೃಷಿ ಇಲಾಖೆಗೆ ಸರಿಯ ಸಮಯಕ್ಕೆ ಸೆಣಬು ಅಲಸಂದೆ ಉದ್ದು ಎಲ್ಲ ಸರಿಯ ಸಮಯಕ್ಕೆ ಬರೋದಿಲ್ಲ ಸರ್, ಲೇಟಾಗಿ ಕೊಡ್ತಾರೆ. ಅದರಿಂದ ಜಾಗೃತಿಯಾಗಿ ಸರ್ ಟೈಮ್ಗೆ ಸಿಕ್ಕಾದ್ರೆ ಸರ್ ಸೀಸನ್ ಕಲ್ ಮೇಲೆ ತರ್ತಾರೆ, ಏನ್ ಪ್ರಯೋಜನ ಸರ್ ಆಗ? ಆಯ್ತು ವೆಂಕಟರಾಮ್ ಅವರೇ, ಇದಕ್ಕೆ ಸಂಬಂಧಪಟ್ಟಾಗೆ ನಂತರದಲ್ಲಿ ಕೃಷಿ ಅಧಿಕಾರಿಗಳನ್ನ ಕರೆಯೋಣ, ಸಂದರ್ಭದಲ್ಲಿ ಕೇಳಿದ್ರೆ ಉತ್ತಮ ಅಂತ ಅನ್ಸುತ್ತೆ. ಹೌದು ಸರ್, ಇವತ್ತು ಇಲ್ಲ ಅಂತಾರೆ ಸರ್ ಅವ್ರಿಗೆ, ಯಾವ ಕೇಳೋ ಈಗ ಬರೋದಿಲ್ಲ, ಈಗ ಲೇಟ್ ಅಂತಾರೆ ಸರ್, ಈ ಸೀಸನ್ ಕಳೆದ ಮೇಲೆ ಬಂದ್ರೆ ಏನ್ ಸುಖ ಸರ್ ಅವ್ರಿ? ಅದು ನಿಜ, ನಿಮ್ ಸಮಸ್ಯೆ ಅರ್ಥ ಆಗತ್ತೆ. ಆದರೆ ಇವತ್ತು ಮಾತಾಡ್ತಾ ಇರೋಂಥದ್ದು ನಾವು ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ ಬಗ್ಗೆ, ರೈತರಿಗೆ ಎಷ್ಟು ಅನುಕೂಲಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ಜನವರಿಯಿಂದನೇ ನಾವು ಸೀಡ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿರ್ತೀವಿ. ಉದ್ದಿರ್ಬೋದು, ಅಲಸಂದೆ ಇರ್ಬೋದು, ನಮ್ಮಲ್ಲಿ ಬಂದು ಖರೀದಿ ಮಾಡ್ಬೋದು. ಮಾರ್ಚಿನಲ್ಲೆಲ್ಲ ನಮ್ದು ಸೀಡ್ಸೇ ಖಾಲಿಯಾಗೋಗಿರುತ್ತೆ, ಅವ್ರು ಶುರು ಮಾಡೋದಕ್ಕೂ ಮುಂಚೆ ನಮ್ಮಲ್ಲಿ ಬಿತ್ತನೆ ಬೀಜನೇ ಖಾಲಿಯಾಗಿರುತ್ತೆ. ನಮ್ಮನ್ನು ಸಂಪರ್ಕ ಮಾಡಿ ಉತ್ತಮ ತಳಿಗಳನ್ನ ತಗೊಳ್ಳಿ. ಸರಿ, ಆಯ್ತು ಮೇಡಮ್, ನಿಮ್ಮ ಫೋನ್ ನಂಬರ್ ತಗೋತೀನಿ ಮೇಡಮ್. ಕಡೆಯಲ್ಲಿ ಕಾರ್ಯಕ್ರಮ ಕೇಳ್ತಾ ಇರಿ, ಕೊನೆಯಲ್ಲಿ ಅವ್ರ ನಂಬರ್ನ ಹೇಳ್ತಾರೆ ಮೇಡಮ್ನವರು. ಹಲೋ, ನಮಸ್ತೆ. ನಮಸ್ಕಾರ ಸರ್, ನಂಜಿ ರೋಡ್ ತಾಲೂಕು ರಾಣಿಗ್ರಾಮ. ಯಾರು? ನಂಜಪ್ಪ ಅಂತ ಸರ್. ಮೇಡಮ್, ನಂಜಪ್ಪ ಅವರು, ಹೇಳಿ ನಂಜಪ್ಪ ಅವರೇ. ಸರ್, ಈ ಜೋಳ ಈ ಉಳ್ಳಿ ಎಲ್ಲ ಪೌಡರ್ ಹಾಕೊಂಡಿದ್ರು ಹುಟ್ಕೊತಾರೆ, ಏನ್ ಮಾಡ್ಬೇಕು ಸರ್? ಪೌಡರ್ ಹಾಕಿದ್ರು ಹುಂಟ್ಕೊಳುತ್ತೆ. ನಾನು ಅವಾಗಲೇ ಹೇಳ್ದೆ, ಈ ಯಾವುದೇ ಥರದ ದ್ವಿದಳ ಧಾನ್ಯ ಇರ್ಬೋದು, ಇದಕ್ಕೆ ನೀವು ಸೀಡ್ಸಿಗೆ ಇಡೋದಾದರೆ ಕೈಯೆಣ್ಣೆ ಹರಳೆಣ್ಣೆನ ಹಾಕ್ಬಿಟ್ಟು 5 ml 1 kg ಬೀಜಕ್ಕೆ ನೀವು ಬೀಜೋಪಚಾರ ಚೆನ್ನಾಗಿ ಒಣಗಿಸ್ಬೇಕಾದ್ರೆ ಕಟ್ ಅನ್ಬೇಕು ಬಾಯಲ್ಲಿಟ್ರೆ, ಆ ತರ ಒಣಗಿಸ್ಬಿಟ್ಟು ಹರಳೆಣ್ಣೆನ 5 ml 1 kg ಬೀಜಕ್ಕೆ ಹಾಕ್ಬಿಟ್ಟು ನೀವು ಗೋಣಿ ಚೀಲದಲ್ಲಿ ಎತ್ತಿಡಿ. ಯಾವುದೇ ತರದ ಹುಂಡ್ಕೊಳ್ಳಲ್ಲ, ಯಾವ ಔಷಧಿನೂ ಹಾಕೋ ನೆಸೆಸಿಟಿ ಇಲ್ಲ. ಇನ್ನೂ ಜಾಸ್ತಿ ಏನಾದ್ರು ಅಟ್ಯಾಕ್ ಆಯ್ತು ಅಂತಂದ್ರೆ ಇನ್ನೊಂದ್ಸಲ ಹಚ್ಚಿ ಇಡಿ, ಅಥವಾ ಒಂದ್ ಸ್ವಲ್ಪ ಬೂದಿ 10 kg 1 kg ಅಷ್ಟು ಬೂದಿನ ನೀವು ಮಿಕ್ಸ್ ಮಾಡಿಟ್ರೆ ಯಾವುದೇ ತರದ ಹುಳ ಬರಲ್ಲ. ಬೇವಿನ ಸೊಪ್ಪು, ಬೂದಿ, ಹರಳೆಣ್ಣೆ ಇಲ್ಲ, ಖಂಡಿತ ಇಲ್ಲ, ಉಟ್ಕೊಳಕ್ ಚಾನ್ಸೇ ಇಲ್ಲ. ಬೂದಿ ಮತ್ತೆ ನೀವು ಹರಳೆಣ್ಣೆನೆ ಸಾಕು ನಿಮ್ಗೆ. ಹರಳೆಣ್ಣೆನ ನೀವು ಲೇಪನ ಮಾಡಿಟ್ರೆ ಏನು ತೊಂದರೆ ಆಗಲ್ಲ. ನಂಜಪ್ಪರೇ, ಕೊನೆಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ನಂಬರ್ ಹೇಳ್ತಾರೆ, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಅವ್ರಿಗೆ ಕರೆ ಮಾಡಿ ನೀವು ತಿಳ್ಕೊಳ್ಬಹುದು. ಧನ್ಯವಾದಗಳು ನಂಜಪ್ಪರೆ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ಸರ್, ನಾನು ಕಾರ್ಕಳದಿಂದ ಮಾತಾಡಿದ್ದು. ಕಾರ್ಕಳದಿಂದ? ತುಂಬಾ ದೂರದಿಂದ. ಹೇಳಿ. ಹೌದು, ಕೇಳಿ. ನಮಸ್ತೆ. ನಮಸ್ತೆ. ಈಗ ಅವರೆಕಾಳು ಇದೆ ಅಲ್ವಾ? ಹೌದು. ಅವರೆಕಾಳನ್ನು ಹೇಗೆ ಬಿತ್ತನೆ ಮಾಡುದು? ಒಂದು. ಮತ್ತೊಂದು, ಬೀನ್ಸ್ ಬರ್ತದಲ್ಲ, ನಾವು ಬೀನ್ಸ್ ಅನ್ನು ಗಿಡ ಬಳ್ಳಿ ಬರ್ತದೆ, ಅದು ಜೀವ ಆಗ್ತದೆ, ಅದರಲ್ಲಿ ಹೂ ಅಲ್ಲಿಗೆ ಸತ್ತು ಹೋಗ್ತದಲ್ಲ, ಅದ್ಯಾಕೆ ಅಂತ. ನಾವು ದೊಡ್ಡ ಕೃಷಿಕರಲ್ಲ, ಅಂದ್ರೆ ಮನೆಯಲ್ಲೇ ಯೂಸ್ ಮಾಡ್ಲಿಕ್ಕೆ ಅಂತ. ಓಕೆ, ಅವರೇನ ಯಾವ ತರ ನೀವು ಮನೆ ಮಟ್ಟಕ್ಕೆ ಹೇಳ್ತಾ ಇದ್ದೀರಾ ಬಿತ್ತನೆಗೆ? ಹೌದೌದು, ಮನೆ ಮಟ್ಟಕ್ಕೆ ಅಂದ್ರೆ ತಂದ್ರೆ ಅದು ನೀರಿನಲ್ಲಿ ಮುಳುಗಿಸಿಡ್ಬೇಕಾ ಸ್ವಲ್ಪ ಹೊತ್ತು, ಆಮೇಲೆ ಬಿತ್ತನೆ ಹಾಕ್ಬೇಕಾ ಅಂತ. ಅವ್ರೇನ ಒಂದ್ ಸ್ವಲ್ಪ ಮುಳುಗಿಸ್ಬಿಟ್ಟು ಒಂದ್ 1/2 ಗಂಟೆ ಆಮೇಲೆ ಬಿತ್ತನೆ ಹಾಕಿ, ತೊಂದ್ರೆ ಇಲ್ಲ. ಅವಾಗ ನೀರ್ ಮಾಯಿಶ್ಚರ್ ನ ಹೀರ್ಕೊಂಡಿರುತ್ತೆ, ಚೆನ್ನಾಗಿ ಮೊಳಕೆನು ಬರುತ್ತೆ. ಆಮೇಲೆ ನೀವು ಸಾಲು ಬಿತ್ತನೆ ಮಾಡೋದಾದ್ರೆ 1.5 ಇಂದ 2 ಅಡಿಯಷ್ಟು ನೀವು ಅಂತರ ಕೊಟ್ಬಿಟ್ಟು ಆ ಒಂದು ಅವರೇನ ನೀವು ಬಿತ್ತನೆ ಮಾಡಿ. ಆಯ್ತಾ? ಬೀನ್ಸ್ ಅಷ್ಟೇ ಮೇಡಮ್, ಬೀನ್ಸನ್ನು ಸಹ ನೇರ ಬಿತ್ತನೆನು ಮಾಡ್ಬೋದು, ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ನೀವು ಬಿತ್ತನೆ ಮಾಡ್ಬೋದು. 1.5 ಇಂದ 2 ಅಡಿ ಅಂತರದಲ್ಲಿ ನೀವು ಅದನ್ನ ಒಂದು ಬಿತ್ತನೆ ಮಾಡ್ಕೊಬಹುದು. ಅದು ಮೊಳಕೆ ಬಂದ ಗಿಡ ಬಳ್ಳಿ ಬರ್ತದೆ ಅಲ್ವಾ, ಹೂ ಬರುವಾಗ ಅದು ಹೂ ಸತ್ತು ಹೋಗ್ತದೆ, ಅದರಲ್ಲಿ ಬರುದಿಲ್ಲ ಬೀನ್ಸ್. ಅಂದ್ರೆ ಅದಕ್ಕೆ ನಾವು ಇದು ಗೊಬ್ಬರ ಇರ್ತದೆ ಅಲ್ಲ, ಅದನ್ನು ಮತ್ತೆ ಬೂದಿಯನ್ನು ಮಿಕ್ಸ್ ಮಾಡಿ ಹಾಕ್ತೇವೆ, ಅದೇನಾದ್ರೂ ಅದಕ್ಕೆ ಎಫೆಕ್ಟ್ ಆಗ್ತದ ಅಂತ. ಇಲ್ಲ, ನೀವು ಒಂದು ಉತ್ತಮವಾದ ಸಾವಯವ ಗೊಬ್ಬರನ ಅದಕ್ಕೆ ಕೊಡಿ. ಪೋಷಕಾಂಶ ಕೊರತೆ ಆದ್ರೂ, ಬೋರಾನ್ ಡಿಫಿಷಿಯನ್ಸಿ ಅಥವಾ ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿ ಆದ್ರೂ ಸಹ ಆ ಒಂದು ಹೂ ಉದುರುತ್ತೆ. ಅದಕ್ಕೆ ಒಂದು ನಮ್ಮಲ್ಲಿ ಪ್ಲಾನೋಫಿಕ್ಸ್ ಅಂತ ಹೇಳಿಬಿಟ್ಟು ಒಂದು ಹಾರ್ಮೋನ್ ಇದೆ, ಅದನ್ನ ನಾವು ಒಂದು ಸ್ವಲ್ಪ 0.25 ml 1 liter ನೀರಿಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಹೂವು ಉದುರೋದನ್ನ ನಿಲ್ಲಿಸ್ಬೋದು. ನಿಮ್ಗೆ ಮನೆ ಮಟ್ಟಕ್ಕಾದ್ರೆ ಕಷ್ಟ ಆಗತ್ತೆ, ಲಾಸ್ಟ್ ಕೆಲಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಧನ್ಯವಾದಗಳು, ತುಂಬಾ ದೂರದಿಂದ ಕರೆ ಮಾಡಿದ್ರಿ, ನಿಮ್ಮ ಸಣ್ಣ ಅನುಮಾನಗಳನ್ನ ಪರಿಹರಿಸ್ಕೊಂಡಿದ್ರಿ. ಹಲೋ ಮೇಡಮ್, ಹೇಳ್ತಾ ಇದ್ರಿ, ಈಗ ಬಹಳ ಮುಖ್ಯವಾದಂತ ಪ್ರಶ್ನೆ ಇದು, ತುಂಬಾ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಬೀಜ ಉತ್ಪಾದನೆ ಮಾಡ್ತೀವಿ, ಅದಕ್ಕೆ ಇರುವಂತ ಆರ್ಥಿಕ ಲಾಭ ಏನಿರುತ್ತೆ? ನಾನು ಹೇಳ್ದಂಗೆ, ನೀವು ಕಳೆದ ವರ್ಷ ಒಂದು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ, ಒಂದು ಉದ್ದಿನ ಬಿತ್ತನೆ ಬೀಜಕ್ಕೆ, ಉದ್ದಿನ ಸೀಡ್ಸಿಗೆ ನಾವು 5,500 to 6,000, 6,500 to 7,000 ಮ್ಯಾಕ್ಸಿಮಮ್ 7,000ವರೆಗೂ ಒಂದು ಬೆಲೆ ಸಿಗುತ್ತೆ ಒಂದು ಕಮರ್ಷಿಯಲ್ ಮಾರ್ಕೆಟಲ್ಲಿ. ಅದೇ ಒಬ್ಬ ರೈತ ಒಂದು ಬಿತ್ತನೆ ಬೀಜ ಒಂದು ಬೆರಕೆ ತೆಗೆದು ಅವನು ಚೆನ್ನಾಗಿ ಒಣಗಿಸ್ಬಿಟ್ಟು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಖರೀದಿ ಮಾಡಿರಬೇಕು. ಆ ಒಂದು ಸೀಡ್ಸನ್ನು ನಮಗೆ ವಾಪಸ್ ತಂದುಕೊಡೋದ್ರಿಂದ ಅವರು ಅವ್ರ ಕಣ್ಣೆದುರಿಗೆ ನಾವು ಪ್ರೊಸೆಸ್ ಮಾಡ್ತೀವಿ, ಒಂದು ಚಿಕ್ಕ ಕಾಳುಗಳನ್ನೆಲ್ಲ ಅವ್ರಿಗೆ ವಾಪಸ್ ಕೊಡ್ತೀವಿ. ಒಂದೇ ಮಟ್ಟ ಇರೋ ಚೆನ್ನಾಗಿರೋ ಸೀಡ್ಸನ್ನು ನಾವು 8,500 ಕ್ವಿಂಟಾಲಿಗೆ ನಾವು ಕೊಟ್ಟಿದ್ದೀವಿ. ಏನೇ ಅಂದರೂ ಒಂಚೂರು ವೇಸ್ಟ್ ಹೋದ್ರೂ ಸಹ ಅವ್ರಿಗೆ ಮಿನಿಮಮ್ 500 rupees ಎಷ್ಟಾದರೂ ಒಂದು ಕ್ವಿಂಟಾಲಿಗೆ 500 to 1,000 ಒಂದು ಉತ್ತಮವಾದ ಬೆಲೆ ಸಿಗುತ್ತೆ. ಅವ್ರು 1 ಎಕರೆಗೆ 4 quintal ಅಷ್ಟು ಬೆಳೆದಿದ್ರೆ 3,000 to 4,000 ಅವ್ರಿಗೆ ಒಳ್ಳೆ ಬೆಲೆನೂ ಸಹ ಸಿಗುತ್ತೆ. ಓಕೆ ಮೇಡಮ್, ಒಂದು ಕರೆ ಇದೆ, ಕೊನೆಯ ಕರೆ ತಗೊಂಡ್ಬಿಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್, ನಾವು ಟಿನಾಸಿಪುರ ತಾಲೂಕು ನಂಜಾಪುರ ಗ್ರಾಮದಿಂದ. ಯಾರು ಮಾತಾಡ್ತಾ ಇರೋದು? ಟಿನಾಸಿಪುರ ಬಂದಿರೋಬ್ಳಿ ನಂಜಾಪುರ ಗ್ರಾಮದ ಸಿದ್ದೇಗೌಡ. ಸಿದ್ದೇಗೌಡರು, ಕೇಳಿ ಸಿದ್ದೇಗೌಡ್ರೆ, ನಿಮ್ಮ ಪ್ರಶ್ನೆ ಏನು? ಅದೇ ಸರ್, ಉರುಳಿ 1 ಎಕರೆ ಸಿಗುತ್ತೆ ಮೇಡಮ್ ಅವರೇ? ಉರುಳಿ ಎಷ್ಟು? 1 ಎಕರೆ ಚೀಲಕ್ಕೆ 1 ಎಕರೆಗೆ 10 kg ಬೇಕಾಗತ್ತೆ. 10 kg ಮೇಡಮ್, ಅದ್ರ ಜೊತೆ ತರಡಿ ಉಣಿ ಕಾಳು ಮಿಸ್ ಮಾಡ್ಬೋದಾ ಮೇಡಮ್? ಅವರ ಮಾಡ್ಬೋದು, ಮಧ್ಯ ಮಧ್ಯ ನೀವು ಹಾಕೊಳ್ಳೋದಾದ್ರೆ ಹುರುಳಿ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ. ಸರಿ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಸಿದ್ದೇಗೌಡ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಮಸ್ತೆ ಮೇಡಮ್. ಈಗ ನೀವು ಆರ್ಥಿಕ ಲಾಭದ ಬಗ್ಗೆ ಹೇಳ್ತಾ ಇದ್ರಿ. ರೈತರೆಲ್ಲರೂ ಕೂಡ ಬೀಜೋತ್ಪಾದನೆ ಮಾಡೋದಾದ್ರೆ ಎಲ್ರಿಗೂ ಕೂಡ ನಿಮ್ಮ ಕೆ ವಿ ಕೆಯಿಂದ ಯಾವ ಸಪೋರ್ಟ್ ಸಿಗುತ್ತೆ? ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರು ಬಂದು ಬೀಜನ ಖರೀದಿ ಮಾಡಬೇಕಾಗತ್ತೆ. ನೋಂದಣಿ ಮಾಡಿಸಿ ನಾವು ಎರಡು ಹಂತದಲ್ಲಿ ಒಂದು ಕ್ಷೇತ್ರ ಭೇಟಿ ಮಾಡ್ತೀವಿ. ಒಂದು, ಮೊದಲನೇದಾಗಿ ಬೆರಕೆ ತೆಗೆದಿದ್ದಾರೋ ಇಲ್ಲ ನೋಡೋಕ್ಕೆ, ಅಥವಾ ಬೆರಕೆನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಒಂದು ಫೀಲ್ಡ್ ಇನ್ಸ್ಪೆಕ್ಷನಲ್ಲಿ ಹೇಳ್ಕೊಡ್ತೀವಿ. ಎರಡನೇ ಹಂತದಲ್ಲಿ ತೆಗೆದಿದ್ದಾರೋ ಇಲ್ಲೋ ಅಂತ ನೋಡ್ತೀವಿ. ಅದೊಂದು ತೆಗೆದಿದ್ದಾರೆ, ಚೆನ್ನಾಗಿದೆ ಬೆರಕೆ ಎಲ್ಲ ತೆಗೆದು, ಯಾವುದೇ ರೋಗ ಇಲ್ಲ ಅಂತಂದ್ರೆ ಆ ಪ್ಲಾಟನ್ನು ಚೆನ್ನಾಗಿ ಒಣಗಿಸಿ ತೊಗೊಂಬರೋಕ್ಕೆ ನಾವು ಕೆವಿಕೆಗೆ ಹೇಳ್ತೀವಿ ಫಸ್ಟ್ ಸ್ಯಾಂಪಲ್ನ. ಅದು ಚೆನ್ನಾಗಿ ಒಣಗಿದೆ ಅಂದಮೇಲೆ ನಾವು ಒಂದು ಬೇಸಿಕ್ ಟೆಸ್ಟ್ ಮಾಡ್ತೀವಿ. ಜರ್ಮಿನೇಷನ್ ಟೆಸ್ಟ್ ಮಾಡಾದಮೇಲೆ ಅವ್ರಿಗೆ ಒಂದು ದಿನ ತೊಗೊಂಬರೋಕ್ಕೆ ಹೇಳ್ತೀವಿ. ಅವ್ರ ಕಣ್ಣೆದುರಿಗೆ ಅದನ್ನು ಪ್ರೊಸೆಸ್ ಮಾಡಿಕೊಡ್ತೀವಿ. ಅದರಲ್ಲಿ ಅದು ಪಾಸಾಗಿರೋವಂಥ ಕ್ವಾಂಟಿಟಿನ ಮೆನ್ಷನ್ ಮಾಡಿಕೊಂಡು ಅವ್ರಿಗೆ ನೇರವಾಗಿ ಅವ್ರ ಅಕೌಂಟಿಗೆ ಆ ಹಣನ ನಾವು ಆ ಟೈಮಲ್ಲಿ ಏನು ಫಿಕ್ಸ್ ಆಗಿರುತ್ತಲ್ಲ ಆ ರೇಟನ್ನು ಆ ರೈತರಿಗೆ ನಾವು ಕೊಡ್ತೀವಿ, ತಲುಪಿಸ್ತೀರಿ.